जो कि गैर वन क्षेत्रों में बांस उत्पादन को बढ़ावा देने, उद्योगों को बेहतर कच्चे माल की उपलब्धता सुनिश्चित कराने, फसल कटाई उपरांत कुशल प्रबंधन के लिए प्राथमिक प्रसंस्करण इकाइयों जैसे बुनियादी ढांचे और नई तकनीकों के विकास और बाजार उपलब्ध कराने के लिए तेजी से कार्य कर रहा है। जहां एक ओर पारंपरिक उत्पादों में बांस का इस्तेमाल हो रहा है, वहीं स्थायी विकास के तहत बांस का इस्तेमाल नए जमाने की मॉडर्न इमारतों, दफ्तरों, प्रीमियम फर्नीचर, बेम्बू फैब्रिक, कागज के उत्पादन इत्यादि में किया जा रहा है। साथ ही बांस का उपयोग बायोफ्यूल बनाने में भी हो रहा है, जो कि पेट्रोलियम का बेहतरीन विकल्प है। राष्ट्रीय बांस मिशन का लाभ लेने वाले एक उद्यमी हैं उत्तराखंड के रहने वाले जय पाई नूली, जिन्होंने योजना के तहत सब्सिडी लेकर जापानी तकनीक से चॉपस्टिक बनाने का एक प्रोसेसिंग यूनिट खोला है। इस यूनिट से ये अन्य लोगों को भी रोजगार दे रहे हैं। राष्ट्रीय बैम्बू मिशन से जो हमें अनुदान मिला है, उससे हमने मशीनें खरीदी, सेटअप लगाया है और हम लोग उसमें आत्मनिर्भर बने हैं। इसी तरह बंगलुरु के रहने वाले परमेश्वरन कृष्णा अय्यर ने राष्ट्रीय बांस मिशन के सहयोग से आधुनिक प्रोसेसिंग तकनीकों को अपनाकर अपने बांस उद्यम को विकसित किया है। विद द हेल्प ऑफ नेशनल बैम्बू मिशन वी मैकेनाइजिंग ईच एंड एवरी प्रोसेस फ्रॉम बैम्बू अनलोडिंग टू ट्रीटमेंट टू फर्नीचर मेकिंग प्रोसेस। किसानों की आय में वृद्धि हो, इसी मिशन के सृजन की दिशा में महत्वपूर्ण भूमिका निभा रहा है बांस उद्योग, जिसके माध्यम से देश के कोने कोने से लोग आमदनी के इस नए विकल्प से जुड़ रहे हैं। वहीं बांस स्थायी विकास में भी अत्यधिक अहम है, जिसे बढ़ावा देकर भारत विश्व की ग्लोबल वार्मिंग की चुनौतियों से लड़ने में महत्वपूर्ण भूमिका निभाते हुए एक बेहतर भविष्य का निर्माण कर रहा है। ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಹೈನುಗಾರಿಕೆಯಲ್ಲಿ ಲಾಭ ಗಳಿಸಿದ ರೈತರಾದ ಭದ್ರಾವತಿ ತಾಲೂಕು ಹೆಬ್ಬಂಡಿಯ ಎಸ್ವಿ ಸೋಮಶೇಖರ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಕರಾದಂತಹ ಸೋಮಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸೋಮಶೇಖರ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಸೋಮಶೇಖರ್ ಅವರೇ, ತಮ್ಮ ಒಂದು ಕಿರುಪರಿಚಯವನ್ನು ನಮ್ಮ ರೈತರಿಗೆ ಮಾಡಿಕೊಡೋದಾದ್ರೆ ತಮ್ಮ ಪರಿಚಯ. ನನ್ನ ಹೆಸರು ಎಸ್ ವಿ ಸೋಮಶೇಖರ್ ಎಬ್ಬಂಡಿ ಅಂತೇಳಿ ಸರ್. ನನ್ನ ನೇಟಿವ್ ಎಬ್ಬಂಡಿ. ನಾನು ಬಿಕಾಂ ಪದವೀಧರ. ನಾನು ಕೆಲಸ ಅರಸಿ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಎಚ್ ಡಿ ಎಫ್ ಸಿಲಿ ಕೆಲಸ ಮಾಡ್ತಾ ಇದ್ದೆ. ಆದರೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನಮ್ಮ ಮೂಲತಃ ನಾವು ಕೃಷಿಕರು, ನಮ್ಮ ತಂದೆಯವರೆಲ್ಲ. ಆದರೂ ನಾನು ನನ್ನದ ಸ್ವಂತ ಇದರಲ್ಲಿ ನಾನು ಯಾಕೆ ಮಾಡಬಾರ್ದು ಅಂತೇಳಿ ನಾನು ಅಲ್ಲಿ ಕೆಲಸ ಬಿಟ್ಬಿಟ್ಟು ಬಂದು ಫಸ್ಟ್ ನಾನು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದೆ ಸರ್. ಒಟ್ಟಲ್ಲಿ ತಾವು ಹೇಳಬೇಕು ಅಂದ್ರೆ ತಾವು ಪದವೀಧರ ಕೃಷಿಕರು. ಹೌದು ಸರ್. ತಾವು ಬಿಕಾಂ ಮಾಡಿ ಏನಕ್ಕೋಸ್ಕರ ಬೆಂಗಳೂರಿಗೆ ಹೋದ್ರಿ ಸರ್? ಇವತ್ತಿನ ಒಂದು ಇದರಲ್ಲಿ ನಾನು ಏನೋ ಅಫಿಷಿಯಲ್ ಆಗಿರ್ಬೇಕು, ಆ ಒಂದು ದೃಷ್ಟಿಯಲ್ಲಿ ನಾನು ಬೆಂಗಳೂರಲ್ಲಿ ನಾನು ಇನ್ನು ಚೆನ್ನಾಗಿರ್ಬೋದೇನೋ ಅನ್ಕೊಂಡು ಹೋದೆ ಸರ್. ಅಂದ್ರೆ ಇಲ್ಲಿನ ವಾತಾವರಣ ನೋಡಿದಾಗ ತಮ್ಗೆ ಬೆಂಗಳೂರು ಯಾಕೆ ಆಸಕ್ತಿ ಬಂತು? ಚೆನ್ನಾಗಿರೋದು ಅಂದ್ರೆ ಏನ್ ತಮ್ಮ ಒಂದು ಭಾವನೆಯಲ್ಲಿ ಏನಿತ್ತು ಸರ್? ಬೆಂಗಳೂರು ಅಂದ್ರೆ ನಾನು ಊಹೆ ಇದ್ದಿದ್ದು ಬೆಂಗಳೂರು ಅಂದ್ರೆ ನಾವ್ ಆ ತರ ಇರ್ಬೋದು, ಈ ತರ ಇರ್ಬೋದು ಅಂತೇಳಿ ಅನ್ಕೊಂಡು ಹೋದೆ. ಬಟ್ ನನ್ನ ಊಹೆ ತರ ಅಲ್ಲಿ ಆಗ್ಲಿಲ್ಲ. ನನಗೆ ಅಲ್ಲಿ ಒಳ್ಳೆ ಪೋಸ್ಟ್ ಇತ್ತು, ಒಳ್ಳೆ ಸ್ಯಾಲ್ರಿ ಇತ್ತು. ಆದ್ರೆ ಅಲ್ಲಿ ಟಾರ್ಗೆಟ್ ಕೊಡ್ತಾ ಇದ್ರು, ಭಾರಿ ಪ್ಲೆಜರ್ ಇತ್ತು ಮೈಂಡಿಗೆ. ಇವನ್ನೆಲ್ಲ ಒಂದೊಂದ್ಸಲಿ ನಾನು ಯೋಚನೆ ಮಾಡ್ತಾ ಅನ್ಕಂಡೆ, ನಾನೇ ಒಬ್ಬ ಪದವೀಧರನಾಗಿ ನಾನೇ ಸ್ವಂತ ಇದ್ ಮಾಡಿ ನಾನೇ ನಾಲ್ಕು ಜನ ಕೆಲಸ ಕೊಡ್ಬೋದಲ್ಲ, ನನ್ನ ಜಮೀನಿದೆ ಮಾಡಬಹುದಲ್ಲ ಅಂತೇಳಿ ನಾನು ಅಲ್ಲಿಂದ ಕೆಲಸ ಬಿಟ್ಟು ಬಂದೆ ಸರ್. ಅಂದ್ರೆ ತಮ್ಗೆ ಇಲ್ಲಿ ಕೃಷಿ ಮಾಡಬೇಕು ಅಂತ ಅಲ್ಲಿಗೆ ಹೋದ್ಮೇಲೆ ಅನಿಸ್ತು? ಹೌದೌದು ಸರ್. ತಮ್ಗೆ ಏನ್ ಅನಿಸ್ತು ಅಲ್ಲಿಂದ ಬಿಟ್ಟು ಬರೋ ಟೈಮ್ ಸರ್? ಅಲ್ಲಿನ ಒಂದು ವಾತಾವರಣ, ಅಲ್ಲಿನ ಒಂದು ಪೊಲ್ಯೂಷನ್, ಅಲ್ಲಿನ ಜನಜಂಗುಳಿ, ಮತ್ತೆ ಅಲ್ಲಿ ನಮ್ಮವರು ಅಂತ ಯಾರೂ ಇರಲಿಲ್ಲ. ಅಂದ್ರೆ ಸಿಕ್ಕಿದ್ರೆ ಎಷ್ಟು ಬೇಕಷ್ಟೇ ಮಾತಾಡೋದು, ಇವೆಲ್ಲ ನನ್ನ ಮಾನಸಿಕವಾಗಿ ನನಗೊಂಥರ ಹಿಂಸೆ ಆಗ್ಬಿಡ್ತು. ಹಾಗಾಗಿ ನಾನು ನನ್ನ ಸ್ವಂತ ಒಟ್ಟೂರಲ್ಲೇ ನಾನು ಯಾಕೆ ಒಂದು ಸಾಧನೆ ಮಾಡಬಾರ್ದು ಅಂತೇಳಿ ನಾನು ಬೆಂಗಳೂರನ್ನ ಬಿಟ್ಟು ಬಂದೆ ಸರ್. ಪ್ರಾರಂಭದಲ್ಲಿ ತಾವು ಪದವಿ ಮುಗಿಸ್ಕೊಂಡ ತಕ್ಷಣ ತಾವು ಬೆಂಗಳೂರಿಗೆ ಹೋದ್ರಿ ಅಂದಾಗ ಮನೆಯಲ್ಲಿ ಸಪೋರ್ಟ್ ಹೇಗಿತ್ತು ಬೆಂಗಳೂರಿಗೆ ಹೊರಟ ಹುಡುಗ? ಬೆಂಗಳೂರಿಗೆ ಹೋದಾಗ ಮನೆಯಲ್ಲೆಲ್ಲ ಖುಷಿ ಪಟ್ಟರು, ಬಟ್ ನನಗೆ ಇಷ್ಟ ಆಗ್ಲಿಲ್ಲ ಅಲ್ಲಿ. ಅಂದ್ರೆ ನನ್ನ ಊಹೆನೆ ಬೇರೆ ಇತ್ತು, ಏನೋ ಆಗ್ಬೋದು ಅಂತ ಹೋದೆ, ಬಟ್ ಆಗ್ಲಿಲ್ಲ. ಹಾಗಾಗಿ ನಾನು ಬೆಂಗಳೂರು ಬಿಟ್ಟು ಮತ್ತೆ ವಾಪಸ್ ಬಂದೆ. ಬಂದು ಏನಾರು ಒಂದು ಸಾಧನೆ ಮಾಡಬೇಕು ಅಂತೇಳಿ ಫಸ್ಟ್ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದೆ ಸರ್. ತಮ್ಮಲ್ಲಿ ಒಂದು ಕೃಷಿ ಜಮೀನಿತ್ತು ಮುಂಚಿತವಾಗೂ, ತಮ್ಮ ಅಂದ್ರೆ ತಂದೆಯವ್ರ ಕಡೆಯಿಂದನು ಮಾಡ್ತಿದ್ರಿ ಕೃಷಿ ಅಂತ ಹೇಳಿದ್ರಿ. ಹೈನುಗಾರಿಕೆನೆ ತಾವು ಬಂದ ತಕ್ಷಣ ಆಯ್ಕೆ ಯಾಕೆ ಮಾಡ್ಕೊಂಡೆ ಸರ್? ಹೈನುಗಾರಿಕೆ ಯಾಕೆ ಮಾಡ್ಕೊಂಡೆ ಅಂದ್ರೆ ನನಗೆ ದನಗಳ ಮೇಲೆ ಹಸುಗಳ ಮೇಲೆ ಭಾರಿ ಮಮಕಾರ ಇತ್ತು ಸರ್. ಅಂದ್ರೆ ನಮ್ಮ ತಂದೆಯವರು ಸಾಕುವಾಗೆಲ್ಲ ನಾಟಿ ಹಸುಗಳು ಸಾಕ್ತಾ ಇದ್ರು. ಆಮೇಲೆ ನಾನು ಏ ಇಲ್ಲ ನಾನು ಏನಾರು ಒಂದು ಸಾಧನೆ ಮಾಡಬೇಕು ಅಂತೇಳಿ ಸ್ಟಾರ್ಟಿಂಗ್ ಅಲ್ಲಿ ಸರ್ ಒಂದು 3 ಹಸು ತಂದೆ ಸರ್. ಎಲ್ಲಿಂದ ತಂದ್ರಿ ಹಸು ಸರ್? ಇಲ್ಲೇ ಒಂದು ನಮ್ಮೂರ ಪಕ್ಕದಲ್ಲೇ ಒಂದು ತಗೊಂಡೆ, ಇನ್ನೆರಡು ಅಲ್ಲಿ ಒಳಲೂರು ಅಂತೇಳಿ ಸರ್, ಅಲ್ಲಿಂದ ತಗೊಂಬಂದೆ. ತಾವು ಯಾವ ಹಸುನ ತಾವು ಅಲ್ಲಿ ಫಸ್ಟ್ ಗೆ ತಗೊಂಡಿದ್ದು ಸರ್? ಅಲ್ಲಿ ಜರ್ಸಿ ತಗೊಂಬಂದೆ ಸರ್, ಎರಡು ಫಸ್ಟ್ ಜರ್ಸಿ ತಂದೆ, ಆಮೇಲೆ ಒಂದು ಎಚ್ಎಫ್ ತಗೊಂಡೆ. ಏನಕ್ಕೋಸ್ಕರ ತಾವು ಜರ್ಸಿನ ಆಯ್ಕೆ ಮಾಡ್ಕೊಂಡಿದ್ದು, ಎಚ್ಎಫ್ ಆಯ್ಕೆ ಮಾಡ್ಕೊಂಡಿದ್ದು? ಜರ್ಸಿಯಲ್ಲಿ ಫ್ಯಾಟು ಅಂದ್ರೆ ಜನ ಹೇಳಿದ್ದು ಫ್ಯಾಟ್ ಚೆನ್ನಾಗಿ ಬರುತ್ತೆ, ಅಮೌಂಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಡೈರಿಗೆ ಹಾಕಿದಾಗ, ಹಾಲು ಸ್ವಲ್ಪ ಗಟ್ಟಿ ಇರುತ್ತೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಎಚ್ಎಫ್ ಅಲ್ಲಿ ತೆಳು ಇರುತ್ತೆ, ಇದು ಆಗೋದಿಲ್ಲ, ಫ್ಯಾಟ್ ಎಲ್ಲ ಬರೋದಿಲ್ಲ ಅಂತಂದ್ರು. ಹಾಗಾಗಿ ನಾನು ಫಸ್ಟ್ ಜರ್ಸಿನ ಚೂಸ್ ಮಾಡಿದೆ, ಆಮೇಲೆ ಎಚ್ಎಫ್ ತಗೊಂಡೆ. ಅವರಿಂದಾನೇ ಡೆವಲಪ್ ಮಾಡಿಬಿಟ್ಟು ಎಚ್ಎಫ್ ಅಲ್ಲೂ ಫ್ಯಾಟ್ ಯಾಕೆ ಜಾಸ್ತಿ ಬರಲ್ಲ ಅಂತೇಳಿ ಒಂದು ಕಾನ್ಸೆಪ್ಟ್ ಇಂದ ಇಟ್ಕೊಂಡು ನಾನು ಎಚ್ಎಫ್ನ ಜರ್ಸಿಗಿನ ಜಾಸ್ತಿ ಫ್ಯಾಟು ಮತ್ತೆ ಡಿಗ್ರಿ ಬರೋ ರೀತಿಯಲ್ಲಿ ಅವಕ್ಕೆ ಫೀಡಿಂಗ್ ಕೊಟ್ಬಿಟ್ಟು ಮಾಡಿ ಇವತ್ತು ನನ್ನ ಎಬ್ಬಂಡಿ ಮಹಿಳಾ ಡೈರಿ ಸರ್ ಅದು. ಆ ಡೈರಿಗೆ ನಾನು 4 ವರ್ಷದಿಂದನು ಪ್ರಥಮ ಪ್ರೈಸ್ ಸರ್ ನನಗೆ. ನೀವು ಎಚ್ಎಫ್ ಅಲ್ಲಿ ಯಾಕೆ ಫ್ಯಾಟ್ ಬರಲ್ಲ ಅಂತ ಉಳಿದ ರೈತರಿಗೆ ಅವರು ಕೂಡ ನಿಮ್ದನ್ನು ಒಂದ್ ಸ್ವಲ್ಪ ಅನುಸರಿಸಲಿ, ಯಾವ ರೀತಿ ಮಾಡಿದ್ರಿ ಸರ್? ಅದು ಅಂದ್ರೆ ನಾವು ಕೊಡುವಾಗ ಅದಕ್ಕೆ ಸುರು ಒಳ್ಳೆ ಫೀಡಿಂಗ್ ಕೊಡ್ಬೇಕು ಸರ್. ಯಾವ ತರ? ಈ ಒಳ್ಳೆ ಭೂಸ ಕೊಡ್ಬೇಕು, ಹತ್ತಿ ಹಿಂಡಿ ಕೊಡ್ಬೇಕು, ಈ ತರದೆಲ್ಲ ಕೊಟ್ಟಿ ಮೇವನು ಅಷ್ಟೇ ಸರ್, 50% ಹಸಿ ಮೇವು ಕೊಡ್ಬೇಕು, 50% ಒಣಮೇವು ಕೊಡ್ಬೇಕು. ನಮ್ ರೈತರು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಹಸಿ ಮೇವು ಇದ್ದಾಗ ಬರೀ ಹಸಿ ಮೇವು ಅಷ್ಟೇ ಕೊಡೋದು, ಆಮೇಲೆ ಒಣಮೇವು ಕೊಟ್ರೆ ಒಣಮೇವು ಅಷ್ಟನ್ನೇ ಕೊಡೋದು. ಅದರಿಂದ ಅದು ಡಿಗ್ರಿ ಎಫೆಕ್ಟ್ ಆಗುತ್ತೆ ಸರ್, ಫ್ಯಾಟ್ ಎಫೆಕ್ಟ್ ಆಗುತ್ತೆ. ಅದನ್ನ ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು 50-50 ಹಾಕಿ ನೋಡಿದಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ, 30 ಬರುತ್ತೆ ಸರ್. ತಮಗೆ ಈ ರೀತಿ ಕೊಡ್ರಿ ಅಂತ ಯಾರಾದ್ರೂ ಹೇಳಿದ್ರೆ ಅಥವಾ ತಮಗೆ? ಇಲ್ಲ ಇಲ್ಲ, ಅದನ್ನ ನನಗೆ ಯಾರು ಹೇಳಲಿಲ್ಲ. ನಾನೇ ಹಾಲು ತಗೊಂಡು ಡೈರಿಗೆ ಹೋದಾಗ ನೋಡ್ತಾ ಇದ್ನಲ್ಲ ಸರ್, ನನ್ನ ಮನಸ್ಸಿಗೆ ಬಂತು ಯಾಕೆ ಇದು ಬರ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಇದೆ, ಡಾಕ್ಟರ್ಗಳನ್ನೆಲ್ಲ ಕನ್ಸಲ್ಟ್ ಮಾಡಿದೆ. ಅವಾಗ ನಮ್ಮ ಒಂದು ಭದ್ರಾವತಿ ಇದರಲ್ಲಿ ಸರ್ ಒಬ್ರು ಡಾಕ್ಟರ್ ಇದಾರೆ, ಮಧುಕುಮಾರ್ ಅಂತೇಳಿ, ಅವರ ಸಜೆಷನ್ ತಗೊಂಡೆ. ಅವಾಗ ಅವ್ರು ಹೇಳಿದ್ರು ಈ ತರ ಮಾಡಿ, ಈ ತರ ಒಳ್ಳೊಳ್ಳೆ ಫೀಡ್ಸ್ ಕೊಡಿ, ಕೊಟ್ಟಾಗ ಬಂದೇ ಬರುತ್ತೆ ಸಂಶಯಕರ ಅಂತೇಳಿ. ಸರ್ ಒಂದು ಆ ಮಧುಕುಮಾರ್ ಅನ್ನ ಒಬ್ರು ಡಾಕ್ಟರ್ ಇದಾರಲ್ಲ, ನಮ್ಮ ಭದ್ರಾವತಿ ತಾಲೂಕಿಗೆ ಒಂದು ನಮ್ಮ ಹಸುಗಳ ಸಾಕೋದ್ರಲ್ಲಿ ಆತ ಒಬ್ಬ ದೇವ್ರು ಅಂತೇಳಿ ಸರ್. ನೀವ್ ಎಷ್ಟೊತ್ತಲ್ಲಾರ ನಾವು ಕರೀಲಿ ಬರ್ತಾರೆ, ಮತ್ತೆ ಏನೇ ಒಂದು ಸಜೆಷನ್ ಕೇಳಿದ್ರು ಇಮ್ಮಿಡಿಯೇಟ್ ಆಗಿ ಆನ್ಸರ್ ಮಾಡ್ತಾರೆ. ಈಗ ಬರಕ್ಕಾಗ್ಲಿಲ್ಲ ಅಂದ್ರೆ ಸರ್ ಅವ್ರ ಕಡೆಯಿಂದ ನಾನೊಬ್ಬ ಡಾಕ್ಟರ್ ಅಂದ್ರೆ ಒಂದು 40% ಡಾಕ್ಟರ್ ಸರ್, ಅವರು ನನಗೆ ಸಮಣ ಈ ತರ ಮಾಡಿ ಈ ತರ ಮಾಡಿ ಸಂಶಯಕರ್ ಅಂತೇಳಿ ನಮ್ಗೆ ಸಜೆಷನ್ ಕೊಟ್ಟು ಇವತ್ತು ಹೆಚ್ಚು ಕಡಿಮೆ 1/2 ಟ್ರೀಟ್ಮೆಂಟ್ ನಾನು ಮಾಡ್ತೀನಿ. ಯಾವ ತರ ಕಲ್ತ್ರಿ ಸರ್? ಡಾಕ್ಟರ್ ಮಧುಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಕಲ್ತಿ ಸರ್. ಅಂದ್ರೆ ನನ್ಗೆ ಸ್ವಲ್ಪ ಎಜುಕೇಶನ್ ಇತ್ತಲ್ಲ, ಈ ತರ ಇಂಜೆಕ್ಷನ್ ಮಾಡಿ, ಈ ತರದ ಈ ಇದ್ ಬಂದ್ರೆ ಇದಕ್ಕೆ ಇದನ್ ಮಾಡಿ ಅಂದ್ರೆ ನಮ್ಮಲ್ಲಿ ಒಂದು ಸಮಸ್ಯೆ ಅಂದ್ರೆ ಸರ್ ಕೆಚ್ಚಲು ಬಾವುದು ಭಾರಿ ಸಮಸ್ಯೆ ಸರ್. ಕೆಚ್ಚಲು ಬಾವು ಬಂತು ಅಂದ್ರೆ ಕಡಿಮೆ ಅಂದ್ರು ಒಂದು 8-10 ಹಾಲು ಕೊಡದೇ ಇಲ್ಲ, ಆಗದೇ ಇಲ್ಲ. ಅದಕ್ಕೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ನನಗೆ ಇಂತಿಂತ ಇಂಜೆಕ್ಷನ್ಸ್ ಮಾಡೋದು ಅಟ್ ಎ ಟೈಮಿಗೆ ಮಾಡಿಬಿಟ್ರೆ ಸರ್ ಕೆಚ್ಚಲು ಬಾವು 2-3 ದಿನದೊಳಗೆ ಕ್ಲಿಯರ್ ಆಗ್ಬಿಡುತ್ತೆ. ನಮ್ಮ ರೈತರು ಏನಾಗುತ್ತೆ ಅಂದ್ರೆ ಕೆಚ್ಚಲು ಬಾವುನ ಭಾರಿ ನೆಗ್ಲೆಕ್ಟ್ ಮಾಡ್ತಾರೆ, ಅದನ್ನ ನೆಗ್ಲೆಕ್ಟ್ ಮಾಡಲೇಬಾರದು. ಅವ್ರು ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತೀರ? ಹೌದು, ಯಾಕಂದ್ರೆ ಅವರಿಗೆ ಐಡಿಯಾ ಇರಲ್ಲ ಸರ್, ಏನು ಆಗೋದಿಲ್ಲ ನಾಳೆ ಸರಿಯಾಗ್ಬಿಡುತ್ತೆ ಅಂತೇಳಿ. ಬಟ್ ಕೆಚ್ಚಲು ಬಾವಿನಿಂದ ಸರ್ ಎಷ್ಟೋ ಚೆಸ್ಟ್ಗಳೆಲ್ಲ ಹೋಗ್ಬಿಟ್ಟಿದಾವೆ. ಅಂದ್ರೆ ಹಸುಗೆ ಆಗ್ತಕ್ಕಂತ ಹಾನಿಗಳ ಬಗ್ಗೆ ಹೇಳಿದ್ರೆ ಏನೇನು ಹಾನಿ ಆಗುತ್ತೆ ಅಂತೀರ? ಸರ್ ಹಸುಗಳಿಗೆ ನಾವು ಕರೆಕ್ಟ್ ಆಗಿ ಫೀಡ್ ಮಾಡ್ತಾ ಹೋದ್ರೆ ಸರ್ 4 ಒಂದ್ಸರಿ ಸರ್ ಅದಕ್ಕೆ ಜಂತಿನ ಮಾತ್ರೆ ಕೊಡ್ಬೇಕು ಸರ್. ಆಮೇಲೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆದ್ರೆ ಹಸುಗಳು ಇಮ್ಮಿಡಿಯೇಟ್ ಆಗಿ ಹುಷಾರಿಲ್ದಂಗೆ ಆಗ್ತವೆ. ಕ್ಯಾಲ್ಸಿಯಂ ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೊಳ್ಳೆ ಕ್ಯಾಲ್ಸಿಯಂ ಇದು ಬರುತ್ತೆ, ಅದನ್ನ ಹಾಕ್ತಾ ಇರಬೇಕು. 4 ಒಂದ್ಸರಿ ಜಂತಿನ ಔಷಧಿ ಕೊಟ್ಟರೆ ಮಾತ್ರ ಹಸುಗಳು ಸರ್ ಇಂಪ್ರೂವ್ ಆಗೋದು. ನೀವು ಅವನ್ನೆಲ್ಲ ಪ್ರಯೋಗ ಮಾಡ್ತೀರಾ? ಎಲ್ಲ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ನಾನು ಅಲ್ಲಿ. ಅದರಿಂದಾನೇ ಇವತ್ತು ನಾನು ಒಂದು ನೆಮ್ಮದಿಯಾಗಿ ಇದ್ದೀನಿ ಅನ್ನೋದಕ್ಕೆ ಅದೇ ಒಂದು ಕಾರಣ. ಅದಕ್ಕೆ ಡಾಕ್ಟರ್ ಮಧುಕುಮಾರ್ ಅವರೇ ಕಾರಣ ಸರ್. ಅವರು ತಮ್ಗೆ ಪ್ರೋತ್ಸಾಹ ಕೊಟ್ರು, ಬಟ್ ನಿಮ್ಗೆ ಕಲಿಯ ಆಸಕ್ತಿ ಇತ್ತು, ಯಾವ ರೀತಿ ಆಸಕ್ತಿ ತಗೊಂಡ್ರಿ ಅದನ್ನ ನಾನು ಮಾಡ್ಬೇಕು ಸರ್? ಅವರು ಮಾಡ್ತಾ ಇದ್ರಲ್ಲ ಒಂದೊಂದ್ ಟೈಮಲ್ಲಿ ಅವರು ಏನಾಗೋದು ಪಾಪ ಬೇರೆ ಕಡೆ ಎಲ್ಲ ಹೋಗಿರೋರು, ಲೇಟ್ ಆಗೋದು, ನಾನು ಆಗಲೆಲ್ಲ ಫೋನ್ ಮಾಡ್ತಾ ಇದ್ದೆ. ಅವರು ಒಂದೊಂದ್ಸಲಿ ಅವ್ರು ಬೇರೆ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ. ಅವ್ ನಮಗೂ ಮನಸ್ಸಿಗೆ ನೋವಾಗೋದು, ಛೇ ನಾನೇ ಯಾಕೆ ಮಾಡಬಾರ್ದು. ಇವರು ಒಂದು ಸಜೆಷನ್ ತಗೊಂಡು ಅಂದ್ರೆ ನನ್ನ ಓನ್ ಅಲ್ಲಿ ಏನಿಲ್ಲ, ಅವರ ಒಂದು ಸಜೆಷನ್ ತಗೊಂಡೇ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ 3 ಹಸು ತಂದ್ರಿ, ನಂತರ ಒಂದು ಎಚ್ಎಫ್ ಅಂತ ಹೇಳಿದ್ರಿ, ಆ ಒಂದು ಅದ್ರ ಬಗ್ಗೆ ಹೇಳ್ತಾ ಹೋಗಿ ಸರ್. 3 ಹಸು ತಂದಾಗ ಏನಾಯ್ತು ಅಂದ್ರೆ ಕೆಲವರು ನನಗೆ ಹೇಳಿದ್ರು ನಿನ್ನ ಕೈಲಿ ಮಾಡಕ್ ಆಗೋದಿಲ್ಲ, ನೀನು ಬೆಂಗಳೂರಲ್ಲಿ ಇದ್ದವನು, ಒಳ್ಳೆ ಜಾಬ್ ಅಲ್ಲಿ ಇದ್ದವನು, ಇನ್ಶರ್ಟ್ ಮಾಡ್ಕೊಂಡು ತಿರ್ಗಾಡ್ತಾ ಇರೋ ಮನುಷ್ಯ, ನಿನಗಾಗಲ್ಲ, ಇದನ್ನು ಒಳ್ಳೆ ಕಡಿಮೆ ರೇಟಿಗೆ ತಂದಿದ್ಯಾ, ಮಾರ್ಬಿಡು ಅಂತೇಳಿ ಸರ್ ನಾನು ವಾಲಂಟಿಯರ್ ಆಗಿ ಬಂದು ನನ್ನ ಹತ್ರ ಹೇಳಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ, ಇಲ್ಲ ನಾನು ಮಾಡ್ತೀನಿ, ನನ್ನ ಕೈಲಿ ಹಾಲು ಕರಿಯಕ್ಕೆ ಆಗ್ಲಿಲ್ಲ ಅಂದ್ರು, ನಾನು ಕರುಗಳನ್ನ ಡೆವಲಪ್ ಮಾಡ್ಬಿಟ್ಟು ಕರುಗಳು ಮಾರ್ತೀನಿ ಅಂತೇಳಿ ಮೈಂಡಿ ತಾಂಡೆ ಸರ್. ಅವಾಗ ನಾನು ಇದಾಗಿದ್ದು ಅಂದ್ರೆ ಕರುಗಳನ್ನ ನಾನು ಡೆವಲಪ್ ಮಾಡೋಣ ಅಂತೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೆ. ಆಮೇಲೆ ಹಾಲ್ದು ನನಗೇನು ಅಂತ ಅನಿಸ್ಲಿಲ್ಲ, ಹಾಲು ಕರಿಯೋದೇ ಆಗಲಿ ಅವನ್ನ ಮೇಂಟೆನೆನ್ಸೇ ಆಗಲಿ ಏನೂ ಅನಿಸ್ಲಿಲ್ಲ. ಅದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಲಿ ಅಂತೇಳಿ ಇವತ್ತು ಮಾಡಿದೆ. ಅವತ್ತು ಏನು ನನಗೆ ನೀನು ಮಾಡಲ್ಲ ಅಂತ ಹೇಳಿದರು, ಯಾರೂ ಮಾಡೋಕ್ಕಾಗಿಲ್ಲ ಸರ್, ಆ ಸಾಧನೆ ನಾನು ಮಾಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗಿದೆ. ಬೆಂಗಳೂರಿಂದ ಬಂದಾಗ ಸಹಾಯ ಬೇಕಾಗುತ್ತೆ ಹೊಸ ತಗೊಳ್ಳಿ, ಯಾವ ರೀತಿ ಮಾಡ್ತಾರೆ ಸರ್? ಅದು ಏನಾಯ್ತು ಅಂದ್ರೆ, ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇದೆ ಸರ್, ಅಲ್ಲಿ ಮ್ಯಾನೇಜರ್ ಇದ್ರು. ನಾನು ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ, ಸರ್ ಈ ತರ ನಾನು ಹಿಂಗ್ ಮಾಡಬೇಕು ಅಂತೇಳಿ. ಅವರು ನಿನ್ ಜಮೀನ್ ಇದೆಯಾ ಅಂದ್ರು. ಹೌದು ಸರ್ ಇದೆ ಅಂದೆ. ಆಮೇಲೆ ಇದನ್ನೆಲ್ಲ ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಬ, ನಿನ್ಗೊಂದು ಕ್ರಾಪ್ ಲೋನ್ ಮಾಡ್ಕೊಡ್ತೀನಿ, ನೀ ಅವಾಗ ನೀನ್ ಮಾಡಬಹುದು, ನೀನ್ ಮಾಡಿದ್ಮೇಲೆ ನಾನು ಹಸುಗಳಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ರೈತರು ಕೂಡ ತಮ್ಮ ಒಂದು ಮಾರ್ಗದಲ್ಲಿ ತಗೊಂಡ್ರೆ ಅದು ಅನುಕೂಲ ಆಗುತ್ತೆ. 100% ಅನುಕೂಲ ಆಗುತ್ತೆ ಸರ್. ಅವರು 1.5 ಲಕ್ಷ ರೂಪಾಯಿ ನನಗೆ ಲೋನ್ ಮಾಡಿಕೊಟ್ರು ಸರ್, ಅಂದ್ರೆ ಕ್ರಾಪ್ ಲೋನ್ ಕಡಿಮೆ ಬಡ್ಡಿ. ಅದರಿಂದ ನಾನೇನ್ ಮಾಡಿದೆ, 80,000 ರೂಪಾಯಿನಲ್ಲಿ ದನಿಮನೆ ಮಾಡ್ಕೊಂಡೆ ಸರ್. 90,000 ರೂಪಾಯಿನಲ್ಲಿ ಭಾರಿ ಚೀಪ್ ಆಗಿ ಮತ್ತೆ ವ್ಯವಸ್ಥಿತವಾಗಿ ಮಾಡ್ಕೊಂಡೆ. ವ್ಯವಸ್ಥಿತವಾಗಿ ಅಂದ್ರೆ ಯಾವ ರೀತಿ ಮಾಡ್ಕೋಬಹುದು ಅಂತೀರಾ ಸರ್? ಅದನ್ನ ಅಂದ್ರೆ ನಾವು ಅತಿಯಾದ ಬಂಡವಾಳ ಹಾಕ್ಬಾರ ಸರ್ ಕೊಟ್ಟಿಗೆ. ಹೌದು. ಯಾವ ತರ ಅಂದ್ರೆ, ಈಗ ಕೆಲವರು ಶೀಟ್ ಹಾಕೋದು ಇನ್ನೊಂದು ಏನೇನೋ ಮಾಡೋದು ಮಾಡ್ತಾರೆ. ನಾವು ಶೀಟ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಆ ಗೊಂಜಲದ ಒಂದು ಈಟಿಗೆ ಶೀಟ್ ಕರ್ಗೋಗ್ಬಿಡುತ್ತೆ. ಹಂಚು ಪರದ ಇದರಿಂದನೇ ನಾವು ಮಾಡಿದ್ರೆ ಸಿಂಪಲ್ ಆಗಿ ಮಾಡ್ಕೊಂಡು ಆಮೇಲೆ ಡೆವಲಪ್ ಆದ ಬೇಕಾದ್ರೆ ಏನೇನಾದ್ರು ಮಾಡಬಹುದು. ಸ್ಟಾರ್ಟಿಂಗ್ ಅದಕ್ಕೆ ಬಂಡವಾಳ ಹಾಕಿದ್ರೆ ಆಗದೇ ಇಲ್ಲ ಸರ್. ನಾವು ಏನಿದ್ರು ಸಣ್ಣ ಪ್ರಮಾಣದಿಂದಾನೆ ಹೋಗ್ಬೇಕು ಸರ್. ನಾನು ಸ್ಟಾರ್ಟಿಂಗ್ 3 ಲೀಟರ್ ಇಂದ ಇವತ್ತು 100 ಲೀಟರ್ ಬಂದಿದ್ದೀನಿ ಸರ್. ಕೊಟ್ಟಿಗೆ ನಿರ್ಮಾಣದ ಬಗ್ಗೆ ಹೇಳ್ತಾ ಇದ್ರಿ ಸರ್. ಕೊಟ್ಟಿಗೆನ ಈ ನಾವು ಒಳ್ಳೆ ಗಾಳಿ ಬೆಳಕು ಬರೋ ರೀತಿಯಲ್ಲಿ ಕಿಟಕಿಗಳು ಇಟ್ಟಿದ್ದೀನಿ. ಆಮೇಲೆ ಕಲ್ಲು ಹಾಕಿದ್ದೀನಿ ಕೆಳಗೆ ಪ್ರಾರಂಭದಲ್ಲಿ ಕಲ್ಲು ಹಾಕಿ ಎಲ್ಲ ಮಾಡಿದಾಗ ಏನಾಯ್ತು, ಚೆನ್ನಾಗಿದೆ ಈಗ. ಆಮೇಲೆ ಮೊನ್ನೆ ಏನಾಯ್ತು ಅಂದ್ರೆ, ಈಗ ಮ್ಯಾಟ್ ಅಂತ ಬರುತ್ತೆ ಸರ್, ಡೈರಿಯಿಂದ ಸಬ್ಸಿಡಿಯಲ್ ಮ್ಯಾಟ್ ಕೊಟ್ಟರು, ಆ ಕಲ್ ಮೇಲೆ ಮ್ಯಾಟ್ ಹಾಕಿದ್ದೀನಿ. ಇವತ್ತು ದನಗಳು ಹೆಂಗೆ ಅಂದ್ರೆ, ಮ್ಯಾಟ್ ಮೇಲೆ ನಿತ್ಕೊಂಡ್ರೆ ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೊಂಡ ರೀತಿಯಲ್ಲಿ ಖುಷಿ ಪಟ್ಟು ಎಂಜಾಯಲ್ಲಿ ಇರ್ತವೆ ಸರ್. ಚೆನ್ನಾಗಿದೆ ಸರ್. ಮೂರು ಹಸು ತಂದ್ರಿ, ನಂತರ ಒಂದು HF ಅಂತ, ಅದು ಯಾವ ರೀತಿ ಡೆವಲಪ್ ಮಾಡ್ಕೋತಾ ಹೋದ್ರಿ ಸರ್? ನನ್ನ ಅದೃಷ್ಟಕ್ಕೆ ಸರ್, ನನ್ನ ಮನೆಗೆ ಬಂದಾಗ ಹೆಣ್ಗರುಗಳನ್ನೇ ಹಾಕೋದು ಸರ್. ಅದೊಂದು ರೈತರಿಗೆ ಏನೋ ಒಂದು ಸಮಸ್ಯೆ ಅಂತಂದ್ರೆ, ಹಸುಗಳು ತಂದಾಗ ಈಗೆಲ್ಲ ಹೆಚ್ಚು ಗಂಡು ಹಸುಗಳನ್ನ ಇದ್ ಮಾಡ್ತವೆ, ಆ ಸಮಯದಲ್ಲಿ ತಮಗೆ ಹೆಣ್ಣಸು ಅಂತಂದ್ರೆ ಏನಕ್ಕೆ ಈಗ ಇತ್ತೀಚಿನ ದಿನದಲ್ಲಿ ಈ ಒಂದು ಸಮಸ್ಯೆ ರೈತರು ಎದುರಿಸ್ತಿರೋದು ಸರ್? ಯಾಕೆ ಅಂದ್ರೆ, ಈಗ ಏನಾಗಿದೆ ಅಂದ್ರೆ, ನಮ್ಮ ರೈತರಿಗೆ ಕರುಗಳು ಸಾಕ ಇಂಟ್ರೆಸ್ಟ್ ಇಲ್ಲ ಸರ್. ಯಾಕೆ ಅಂದ್ರೆ ಸರ್, ಅವನ್ನ 2 ತಿಂಗಳು ನಾವು ಕಡಿಮೆ ಅಂದ್ರೆ ಬೆಳಿಗ್ಗೆ 1.5 ಲೀಟರ್ ಸಾಯಂಕಾಲ 1.5 ಲೀಟರ್ ಹಾಲು ಹಾಕಿ 2 ತಿಂಗಳು ಸಾಕ್ಬೇಕಾಗುತ್ತೆ. ನಮ್ಮ ರೈತರು ಅದಕ್ಕೆ 1.5 ಲೀಟರ್ 3 ಲೀಟರ್ ಹಾಲು ಹಾಕಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದ್ರೆ ಅದನ್ನೇ ನಾವು ಡೈರಿಗೆ ಹಾಕ್ಬಹುದು. ಆ ದೃಷ್ಟಿಯಿಂದ ಅವರು ಇನ್ಲೈಟ್ ಹೊಡಿತಾರೆ. ಬಟ್ ನಾನು ಆ ರೀತಿ ಅಲ್ಲ ಸರ್. ನಾನು ಕರುಗಳನ್ನ ಡೆವಲಪ್ ಮಾಡಿ ಇವತ್ತು ನನ್ನ ಮನೇಲಿ ಹುಟ್ಟಿದವೆ, ಇವತ್ತು 14 ಇದಾವೆ ಸರ್ ನನ್ನ ಹತ್ರ. ಈಗ ಎಷ್ಟಿದೆ ತಮ್ಮ ಹತ್ರ? ಈಗ ನಮ್ಮ ಹತ್ರ ಈಗ ಹಸುಗಳು 9 ಸರ್. ಈಗ ರೀಸೆಂಟ್ ಆಗಿ 4 ತಿಂಗಳು 5 ತಿಂಗಳು ಕರುಗಳು 4 ಅದನ್ನೇನ್ ಮಾಡ್ತೀರಾ, ಕರುಗಳನ್ನ ತಾವೇ ಇಟ್ಕೋತೀರಾ ಅಥವಾ ಬೇರೆ? ಇಲ್ಲ ಸರ್, ನಾನು ಇವತ್ತಿನ ತನಕ ಕೊಟ್ಟಿಲ್ಲ ಸರ್. ನಾನು ಅವನ್ನೇ ಡೆವಲಪ್ ಮಾಡಿಕೊಂಡು ಅವನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಏನ್ ಅನ್ಸುತ್ತೆ ತಮ್ಗೆ, ಹಿಂದೆ ತಿರುಗಿ ನೋಡಿದಾಗ ತಾವೊಬ್ಬ ಶೂನ್ಯವಾಗಿ ಬೆಂಗಳೂರಿಂದ ಬಂದ್ರಿ, ಇವತ್ತು ಈ ಮಟ್ಟಕ್ಕೆ ಆಗ್ತಾ ಇದ್ರಿ ಅಂದ್ರೆ ಏನ್ ಅನ್ಸುತ್ತೆ ಸರ್? ನಿಜವಾಗ್ಲು ಭಾರಿ ನೆಮ್ಮದಿ ಇದೆ, ಖುಷಿ ಇದೆ. ನಾವಲ್ಲಿ ಒಂದು ಆ ಪೊಲ್ಯೂಷನ್ ಅಲ್ಲೆಲ್ಲ ಒಂದು ಕಷ್ಟ ಪಡ್ತಿದ್ದು ಜನ ಜಂಗಳಿ ನೋಡ್ಬಿಟ್ರೆ ಇಲ್ಲಿ ಏನೋ ಒಂಥರ ಭಾರಿ ಖುಷಿಯಾಗಿದ್ದೀನಿ. ನನ್ನ ಜೀವನದಲ್ಲಿ ನಾನು ಇಂಥ ಸಂತೋಷ ದನಗಳ ಹತ್ರ ಹೋದಾಗ ಆಗ ಸಂತೋಷ ಬೇರೆ ಎಲ್ಲೂ ಆಗ್ತಾ ಇಲ್ಲ. ನನಗೆ ನಿಮ್ ತರನೇ ಈಗೆಲ್ಲ ಪದವೀಧರರು ಆಗ್ತಾ ಇದ್ದಾರೆ, ಅಂತವರಿಗೆ ತಾವು ಕಿವಿ ಮಾತು ಏನ್ ಹೇಳ್ತೀರಾ ತಾವು? ಸರ್, ನಿಜವಾಗ್ಲು ಒಂದು ನಿಷ್ಠೆಯಿಂದ ಮಾಡಿ, ಕಡಿಮೆ ಬಂಡವಾಳದಲ್ಲಿ ಮಾಡಿ, ಅತಿಯಾದ ಬಂಡವಾಳ ಹಾಕ್ಬೇಡಿ. ಒಂದ್ಸಲಿ ನೀವು ಸ್ಟಾರ್ಟಿಂಗ್ ಮಾಡುವಾಗ 1 ಅಥವಾ 2 ಸ್ಟಾರ್ಟ್ ಮಾಡಿ, ಮಾಡಿದ್ರೆ ನಿಜವಾಗ್ಲು ಅನುಕೂಲ ಆಗುತ್ತೆ. ಇವತ್ತು ಒಳ್ಳೆ ಒಂದು ಇನ್ಕಮ್ ನ ಪಡಿಬಹುದು ಸರ್. ಈ ಹಸುಗಳು ತಂದ್ರಿ, ಕೊಟ್ಟಿಗೆ ಆಯ್ತು, ಅದರಿಂದ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ, ಹಸುಗಳ ನಿರ್ವಹಣೆ ಯಾವ ತರ ಮಾಡ್ತಾ ಬಂದ್ರಿ ಸರ್? ಹಸುಗಳ ನಿರ್ವಹಣೆ ಅಂದ್ರೆ, ಅವನ್ನ ಬೆಳಿಗ್ಗೆ ಎದ್ದು ಸರ್ ನಾವು ಹಾಲು ಕರೆದಾದ ತಕ್ಷಣ ಫಸ್ಟಿಗೆ ಅವಕ್ಕೆ ಸಗಣಿ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಹಾಲು ಕರೆದು ನಂತರ ಅವಕ್ಕೆ ಸ್ನಾನ ಮಾಡಿಸಿ ಆಮೇಲೆ ನಾವು ಮೇವನ್ನ ಹಾಕ್ಬೇಕು ಸರ್. ಅವನ್ನ ನಾವು ಇವತ್ತು ಮೇವನ್ನ 12 ಒಳಗೆ ಮೇವು ತಿಂದ್ಬಿಡ್ಬೇಕು ಸರ್. ಅವು ನನ್ನ ಒಂದು ಅನುಭವದಲ್ಲಿ 12 ಒಳಗೆ ಮೇವು ತಿಂದ್ಬಿಟ್ರವು 12 2.5-3 ತಂಗ ಮಲ್ಕೊಂಡಿರ್ತವೆ ಸರ್. ಅವು ಅಂದ್ರೆ ಹೊಟ್ಟೆ ತುಂಬಾ ಮೇದ್ರೆ ಮಲ್ಕೊಂಡಿರ್ತವೆ. ಅವಾಗ ಹಾಲು ಉತ್ಪತ್ತಿ ಆಗುತ್ತೆ, ಮಿಲ್ಕ್ ಆಗ್ತಾ ಮಲಗ್ತಾವ ಅವು. ಅವಾಗ ನಮ್ಗೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ. ನಮ್ಮ ರೈತರು ಏನಾಗುತ್ತೆ ಅಂದ್ರೆ, ಅವು ಯಾವ ಬೇಕಾವ ಹುಲ್ಲಾಕೋದು, ಅವು ಮಲಗಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ನೀರು ಅಷ್ಟೇ ಸರ್, ಒಂದು ಹಸು 50-60 ಲೀಟರ್ ನೀರು ಕುಡಿಬೇಕು ಸರ್, ಅದು ಆರೋಗ್ಯವಾದ ಹಸು ಅಂತೇಳಿ ಸರ್. ನನ್ನ ಹತ್ರ ಇರೋ ಹಸುಗಳು 50-60 ಲೀಟರ್ ನೀರು ಕುಡಿತವೆ. ಕೆಲವರು ಬೇರೆಯವ್ರು ಹೇಳಿದ್ರು ನಂಬಲ್ಲ, ಅಷ್ಟು ಕುಡಿಯಲ್ಲ ಅಂತಾರೆ. ಬಂದು ಟೆಸ್ಟ್ ಮಾಡಿದ್ರು ನೋಡ್ಬೋದು. ನೀರಿದೆಯಲ್ಲ ಸರ್, ನೀರು ಶುದ್ಧವಾದ ನೀರನ್ನ ಕುಡಿಸ್ಬೇಕು ಅವಕ್ಕೆ. ಮತ್ತೆ ಸ್ನಾನ ಮಾಡಿಸಿದ್ರೆ ಅವು ಮೈಯೆಲ್ಲ ಫ್ರೀ ಆಗುತ್ತೆ. ನಮ್ಮ ರೈತರಿಗೆ ಹೇಳ್ತೀನಿ ನಾನು, ಕೆಲವರಿಗೆಲ್ಲ ನನಗೆ ಕೇಳಿದವರಿಗೆ, ಸ್ನಾನ ಮಾಡಿಸಿ ಡೈಲಿ ಮಾಡಿಸಿ 1/2 ಲೀಟರ್ ಹಾಲು ಜಾಸ್ತಿ ಕೊಡುತ್ತೆ ಅಂತ. ಆದರೂ ಕೆಲವರು ಒಂದಿನ 2 ದಿನ ಮಾಡಿ ನೀವು ಹೇಳಿದ್ದು ಕರೆಕ್ಟ್ ಅಂತಾರೆ, ಮತ್ತೆ ಅದೇ ಇದು ಮಾಡಿ. ಬಟ್ ನಾನು ಡೈಲಿ ಸ್ನಾನ ಮಾಡಿಸ್ತೀನಿ ಸರ್. ಯಾವ ತರ ನಿರ್ವಹಿಸ್ತಾರೆ ಅಷ್ಟೊಂದು ಹಸುಗಳನ್ನ ತಾವೇ ಮಾಡ್ತೀರ? ಸರ್, ನಾನು ಮತ್ತೆ ನನ್ನ ಶ್ರೀಮತಿ ಇಬ್ರು ಸೇರ್ಕೊಂಡು ಮಾಡ್ತೀವಿ. ನನ್ನ ಮಕ್ಕಳು ಇಬ್ರು ಬೆಂಗಳೂರಲ್ಲಿ ಇದ್ದಾರೆ, ನಾವಿಬ್ರೇ. ನಮ್ದು ಇದೇ ಕೆಲಸ ಸರ್, ಇದು ಬಿಟ್ರೆ ಏನಿಲ್ಲ. ತೋಟ ನೋಡ್ಕೊಳ್ಳೋದು, ಹುಲ್ಲು ಈಗ ಹಸಿ ಮೇವು ಹಾಕೊಂಡಿದ್ದೀನಿ, ಹಸಿ ಮೇವು ಹಾಕೋದು ಮತ್ತೆ ಒಣ ಮೇವು, ಎರಡು 50-50% ಅಲ್ಲಿ ಕೊಡ್ತಾ ಇದ್ದೀವಿ. ಹಸುಗೆ ಮೇವು ಅಂತ ಹೇಳಿದ್ರೆ ಯಾವ್ಯಾವ ಮೇವು ಕೊಡಬೇಕು ಅಂತಿರೋದ 12 ಗಂಟೆ ಒಳಗಡೆ? ಸರ್, 12 ಗಂಟೆ ಒಳಗಡೆ ಫಸ್ಟಿಗೆ ನಾವು ಹಾಲು ಕರೆದ ತಕ್ಷಣನೇ ನಾವೊಂದು ಇದನ್ನ ಟೈಮ್ ಟೇಬಲ್ ಮಾಡ್ಕೋಬೇಕು ಸರ್. ಇಲ್ಲ ಒಣ ಮೇವು ಕೊಡಬೇಕಾ ಇಲ್ಲ ಹಸಿ ಮೇವು ಕೊಡಬೇಕಾ? ನಾನು ನಮ್ಮ ಪ್ರಕಾರ ಹಸಿ ಮೇವು ಹೊರಗಡೆಯಿಂದ ತರಬೇಕು, ಅದಕ್ಕೆ ಫಸ್ಟ್ ಒಣ ಮೇವು ಕೊಟ್ಬಿಟ್ಟು ಆಮೇಲೆ ಹಸಿ ಮೇವನ್ನ ಹಾಕ್ತೀನಿ ಸರ್. ಒಣಮೇವು ಏನೇನು ಕೊಡ್ತೀರಾ ಸರ್? ಒಣಮೇವು ಬತ್ತದುಲ್ಲು ಅಷ್ಟೇ ಸರ್. ಹಸಿಮೇವು ಈ ಜೋಳ ತೋಟದಲ್ಲಿ ಹಾಕಿದ್ದೀನಿ, 1 ಎಕರೆ ಹಾಕಿದ್ದೀನಿ, 2 ಎಕರೆ ಮಾಡಿದ್ದೀನಿ. ಅದರಿಂದನೇ ನಾನು ಡೈಲಿ ಕೊಯ್ಕೊಂಬಂದು ಹಾಕ್ತೀವಿ ಸರ್. ಪ್ರಮಾಣದ ಬಗ್ಗೆ ಹೇಳಿದ್ರೆ ಎಷ್ಟು ಕೊಡಬೇಕು ಅಂತೀರ ಒಂದು ಹಸುಗೆ ಮೇವನ್ನ? ಸರ್, ಕಡಿಮೆ ಅಂದ್ರೂ ಒಂದು 20 ಕೆಜಿ ಹಸಿಮೇವು ಕೊಡಬೇಕಾಗುತ್ತೆ ಸರ್. ಒಣಮೇವು ಒಂದು 15 ಕೆಜಿ ಕೊಡಬೇಕಾಗುತ್ತೆ. ಅಷ್ಟು ಕೊಟ್ಟು ಅಂದ್ರೆ ಅವು ಒಳ್ಳೆ ನೀರು ಕುಡಿತವೆ, ಒಳ್ಳೆ ಪಚನ ಕ್ರಿಯೆ ನಡೆಯುತ್ತೆ, ಒಳ್ಳೆ ಹಾಲು ಕೊಡ್ತಾರೆ ಸರ್. ಅಂದ್ರೆ ಈ ಮೇವಿನ ಜೊತೆಗೆ ಹೆಚ್ಚು ಹಾಲು ಕೊಡ್ಲಿ ಅಂತ ಕೆಲವೊಂದು ಮಿಕ್ಸ್ ಮಾಡಿಕೊಡಿ ಅಂತ ಹೇಳ್ತಾರೆ, ಯಾವ ರೀತಿ ಏನಾದ್ರು ಅದು ಆ ಪ್ರಯೋಗ ಏನಾದ್ರು ಮಾಡಿ? ಇಲ್ಲ, ಅದು ಏನಿಲ್ಲ ಸರ್. ನಾವು ಈಗ ಅಂದ್ರೆ ಈ ಮಿನರಲ್ ಮಿಕ್ಸರ್ ಅಂತೇಳಿ ಒಂದು ಬರುತ್ತೆ ಸರ್, ನಂದಿನಿ ಅವರು ಇದರಿಂದನೇ. ಅದು ಹಾಕಿದ್ರೆ ಬಾರಿ ತುಂಬಾ ಒಳ್ಳೆ ಸರ್. ಅದರಲ್ಲಿ ಕ್ಯಾಲ್ಸಿಯಂ, ಜಿಂಕ್, ಸತು ಎಲ್ಲ ಇದೆ ಸರ್ ಅದರಲ್ಲಿ. ಇರೋದ್ರಿಂದ ಅದನ್ನ ಹಾಕಿದ್ರೆ ಹಸುಗಳು ಒಳ್ಳೆ ಪಚನ ಕ್ರಿಯೆ ಚೆನ್ನಾಗುತ್ತೆ, ಆರೋಗ್ಯವಾಗಿರ್ತವೆ ಸರ್. ನೀರು ಜಾಸ್ತಿ ಕುಡಿತವೆ ಅಂತ ಹೇಳಿದ್ರೆ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದ್ದೀರ ಸರ್? ಇಲ್ಲ, ನಾನು ಬೇರೆ ಏನಿಲ್ಲ, ನಾನು ಡೈಲಿ ಅವಕ್ಕೆ ಹಿಟ್ಟೆ ಕುಡಿಸೋದು ಸರ್. ಕೆಲವರು ಅದಕ್ಕೆ ಬೇರೆ ಏನೇನೋ ವ್ಯವಸ್ಥೆ ಆತರ ನನ್ನ ಇದರಲ್ಲಿ ನನಗೆ ಅನಿಸ್ಲಿಲ್ಲ. ಅದು ಯಾಕೆ ಅಂದ್ರೆ ಅವ್ರು ಬೇಕಾದಾಗ ಕುಡಿತವೆ, ಬೇಡವಾದಾಗ ಅದನ್ನೆಲ್ಲ ಕೊಳೆ ಮಾಡ್ತವೆ. ನಾವು ಒಂದು ಟೈಮಿಂಗ್ಸ್ ಮಾಡ್ಕೊಂಡು ಆ ಟೈಮಿಂಗ್ಸ್ ಅಲ್ಲೇ ನಾನು ನೀರು ಕುಡಿಸೋದು ಸರ್. ಬೆಳಿಗ್ಗೆ ಒಂದ್ಸಲಿ, 1-3 ಗಂಟೆಯಲ್ಲಿ ಒಂದ್ಸಲಿ ಸರ್, 2 ಟೈಮ್ ನೀರು ಕುಡಿಸ್ತೀನಿ. ಬಟ್ ಕೆಲವರು ಹಸು ಸಾಕಿದ್ರೆ ಅದಕ್ಕೆ ಅಂತಾನೆ ಟೈಮು ಸ್ಪೆಂಡ್ ಮಾಡಬೇಕು, ಆಗಲ್ಲ, ಬೆಳಗಿನ ಜಾವ ಹೇಳ್ಬೇಕು, ಅದನ್ನೆಲ್ಲ ನಿರ್ವಹಣೆ ಎಲ್ಲ ತಾವು ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ? ಅದನ್ನ ಆತರ ಮಾಡಿದ್ರೆ ಸರ್, ಈಗ ಕೆಲವ್ರು ಹೇಳ್ತಾರೆ ನಾನು ಹಸು ಸಾಕ್ತಾ ಇದ್ದೀನಿ ಅಂತೇಳಿ. ನನ್ನ ದೃಷ್ಟಿಯಲ್ಲಿ ಸರ್, ನಾನ್ ಸಾಕ್ತಾ ಇಲ್ಲ, ಹಸುಗಳು ನನ್ನನ್ನು ಸಾಕ್ತಾ ಇದಾವೆ. ನಾವು ಏನು, ನಾವು 5 ಗಂಟೆಗೆ ಎದ್ದು ಅವಕ್ಕೆ ಏನ್ ಕೆಲಸ ಸರ್? ಈಗ ನಾವು ಡ್ಯೂಟಿಗೆ ಹೋದ್ರೆ 10 ಗಂಟೆಗೆ ಹೋದ್ರೆ 5 ಗಂಟೆ ತನಕ ಮಾಡಬೇಕು. ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ರೆ 10 ಗಂಟೆಗೆಲ್ಲ ನಮ್ ಕೆಲಸ ಮುಗ್ದೋಗುತ್ತೆ, ಎಲ್ಲ ಕೆಲಸ ಆಗ್ಬಿಡುತ್ತೆ. ನೆಮ್ಮದಿಯಾಗಿರ್ಬೋದು, ಹಸುಗಳು ನೆಮ್ಮದಿಯಾಗಿರ್ತವೆ. 10 ಗಂಟೆ ಒಳಗಡೆ ಕೆಲಸ ಯಾವ ತರ ಮುಗಿಸ್ತೀರಾ ಸರ್? ನಾವು ಫಸ್ಟ್ ಸಗಣಿ ಎಲ್ಲ ಎತ್ತ ಹಾಕ್ತೀವಿ, ಹಾಲು ಕರಿತೀವಿ, ಆಮೇಲೆ ಅವಕ್ಕೆ ಸ್ನಾನ ಮಾಡಿಸಾದ್ಮೇಲೆ ಮೇವು ಹಾಕಿ ಮೇವು ತಂದು ಹಾಕ್ಬಿಟ್ರೆ ಮುಗೀತು ಸರ್. 10 ಗಂಟೆ ಕೆಲಸ ಮುಗಿದೋಗುತ್ತೆ. ಫಸ್ಟ್ ಸಗಣಿ ಎಲ್ಲ ಎತ್ತಾಕಿ ಆಮೇಲೆ ತಿಂಡಿ ಇಡ್ಬೇಕಲ್ಲ ಸರ್. ತಿಂಡಿ ಇಟ್ಟು ನಂತರ ತಿಂದಾದ್ಮೇಲೆ ನಾವು ಹಾಲು ಕರಿಯೋದು. ಎಲ್ಲ ಹಸುಗಳದ್ದು ಒಟ್ಟಿಗೆ ಕರಿತೀರಿ? ಒಂದ್ ಬೈ ಒಂದ್ ಕರಿತಾ ಹೋಗ್ತೀವಿ. ಕೆಲವು ಇಷ್ಟಕೊಂಡು ಹಸು ಸಾಕಿದ್ರಲ್ಲ ತಾವೇ ಕರಿತೀರ ಅಥವಾ ಯಂತ್ರಗಳನ್ನ ಸಹಾಯದಿಂದ? ಇಲ್ಲ ಸರ್, ಈಗ ನಾನು ಯಂತ್ರ ತಗಬೇಕು ಅಂತ ಇದ್ದೀನಿ, ಈಗ ನೆಕ್ಸ್ಟ್ ಮಂತ್ ತಗೊಳ್ಳೋಣ ಅಂತ ಇದ್ದೀನಿ. ಈಗ ಸದ್ಯಕ್ಕೆ ನಾವು ಕೈಯಲ್ಲೇ ಕರಿತಾ ಇದ್ದೀನಿ ಸರ್. ಸಮಯ ಜಾಸ್ತಿ ಆಗಲ್ವ? ಇಲ್ಲ ಸರ್, ಕೆಲವರೆಲ್ಲ ಹೇಳ್ತಾರೆ ಸಮಯ ಜಾಸ್ತಿ ಆಗುತ್ತೆ ಅಂತೇಳಿ. ನನಗೇನು ಆ ರೀತಿ ಅನಿಸ್ತಾ ಇಲ್ಲ ಸರ್. ನಾನು ಈಗ 40-50 ಲೀಟರ್ ಹಾಲು ಕರಿತೀನಿ. ವಿತ್ ಇನ್ ನಾನು 1.5 ಗಂಟೆಯಲ್ಲಿ ನಾನು 8 ಲೀಟರ್ ಹಾಲು ಕರಿತೀನಿ ಸರ್. ಅಷ್ಟು ಹಸುವಿಂದ ಬೆಳಗ್ಗೆ ಎಷ್ಟು ಹಾಲು ಸಿಗುತ್ತೆ, ಸಂಜೆ ಎಷ್ಟು ಹಾಲು ಸಿಗುತ್ತೆ ಸರ್? ಬೆಳಿಗ್ಗೆ ಒಂದು 40-45 ಲೀಟರ್ ಸರ್. ಸಂಜೆನು 40-45 ಲೀಟರ್ ಡಿಫರೆನ್ಸ್ ಅಲ್ಲಿ ಇರುತ್ತೆ ಸರ್. 42 ಆಗ್ಬೋದು, 44 ಆಗ್ಬೋದು, ಈ ತರ ಇರುತ್ತೆ ಸರ್. ಹೆಚ್ಚು ಕಡಿಮೆ ನಾನು ಒಂದು ದಿನಕ್ಕೆ 85-90 ಲೀಟರ್ ಹಾಲು ಹಾಕ್ತೀನಿ ಸರ್, ಬೆಳಿಗ್ಗೆ ಸಾಯಂಕಾಲ ಸೇರಿ. ಇಷ್ಟೆಲ್ಲ ನೋಡಿದಾಗ ಬೇರೆ ಉಳಿದ ರೈತರು ಏನ್ ಹೇಳ್ತಾರೆ ತಮ್ಗೆ ಇಷ್ಟಕೊಂಡು ಹಾಲೆಲ್ಲ ಬರುತ್ತಲ್ಲ? ಆಶ್ಚರ್ಯ ಪಡ್ತಾರೆ ಸರ್, ನೀನ್ ಆ ತರ ಇದ್ದ ಮನುಷ್ಯ, ನೀನ್ ಹಿಂಗ್ ಮಾಡ್ತಾ ಇದೆಯಲ್ಲ, ನೀನ್ ಹೆಂಗ್ ಮಾಡ್ತೀಯ ಅಂತ ಕೇಳ್ತಾರೆ. ನಾನು ಏನಿಲ್ಲಪ್ಪ, ನೀವು ಮಾಡಿ, ಎಲ್ಲರೂ ಮಾಡ್ಬೋದು ಇದನ್ನ. ಇದೇನು ನಾನೇನ್ ದೇವಮಾನವಲ್ಲ, ಮನುಷ್ಯ. ಅಷ್ಟು ಮನಸ್ಸಿದ್ರೆ ಮಾರ್ಗ ಉಂಟು, ನಮಗ್ ನಿಷ್ಠೆ ಇರಬೇಕು ಸರ್. ಈಗ ನಾವು ಹಸುಗಳು ಕಟ್ಟಿದ್ವಿ, ಎಲ್ಲೋ ಹೋದ್ವಿ, ಆ ತರ ಆಗೋದಿಲ್ಲ. ಅದನ್ನ ನಂಬಿದ್ಮೇಲೆ ಅದನ್ನ ಮಾಡಿದ್ರೆ ಸರ್, ಇವತ್ತು ದೇವರು ನಮ್ಗೆ ಚೆನ್ನಾಗಿಡ್ತಾನೆ. ಲಾಸ್ಟ್ ಟೈಮು ಸರ್, ನಂದು 25,000 ಲೀಟರ್ ಹಾಕಿದ್ದೀನಿ ಸರ್, 1 ಇಯರ್ಗೆ. ಒಂದು ವರ್ಷಕ್ಕೆ ಅಕಾಡೆಮಿಕ್ ಇಯರ್ 21-22 ನಾನು ಅದ್ರ ಡೈರಿಯಲ್ಲಿ ಹೇಳಿದ್ರು 4ನೇ ಪ್ಲೇಸೋ 5ನೇ ಪ್ಲೇಸೋ ಇಡೀ ಡೈರಿಗೆ ಅಂತ ಹೇಳಿದ್ರು. ನಾನೇನು ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ ಅಂದ್ರೆ ಟೋಟಲ್ ಒಕ್ಕೂಟದಕ್ಕೆ ನಾವು ಅಂದ್ರೆ ನಮ್ಮ ಒಂದು ನಮ್ಮ ದುಡಿಮೆ ನಮಗೋಸ್ಕರ ನಾನು ಮಾಡ್ತಾ ಇರೋದು, ನಾನು ಪ್ರೈಸ್ಗೆ ಅಥವಾ ನಾವು ಜನ ನೋಡ್ಲಿ ಅಂತ ಮಾಡ್ತಾ ಇಲ್ಲ ಸರ್. ಪ್ರಶಸ್ತಿ ಕೂಡ ಬಂತು ಅಂತ ಹೇಳಿದ್ರೆ ಯಾವ ಪ್ರಶಸ್ತಿ ಬಂತು ತಮಗೆ? ನಮ್ಗೆ ಅಲ್ಲಿ ನಮ್ಮ ಊರಲ್ಲಿ ಡೈರಿಯಲ್ಲಿ ಸರ್ ನಂದೇ ಫಸ್ಟ್, ಈಗ 4 ವರ್ಷದಿಂದಾನು ನಾನೇ ಫಸ್ಟ್. ವರ್ಷಕ್ಕೊಂದ್ಸಲಿ ನಮ್ಗೆ ಒಂದ್ ಪ್ರೈಸ್ ಕೊಡ್ತಾರೆ ಸರ್, ತಾಲೂಕು ಮಟ್ಟದಲ್ಲಿ ಕೊಡ್ತಾರೆ, ಡೈರಿ ಮಟ್ಟದಲ್ಲಿ ಸರ್, ನಮ್ಮೂರ ಸೊಸೈಟಿ ಇದೆಯಲ್ಲ ಸಹಕಾರ ಸಂಘದ ಮಟ್ಟದಲ್ಲಿ ಕೊಡ್ತಾರೆ ಅವರು. ನಮ್ಗೆ ಅದನ್ನ ನಾನು ಬೆಲೆ ಕಟ್ಟಲಿಲ್ಲ. ಅದು ಪ್ರಶಸ್ತಿ ಕೊಡುವಾಗ ಇಸ್ಕೊಳ್ಳುವಾಗ ಒಂದು ಆದಂತ ಸಂತೋಷ ಅದನ್ನ ಹೇಳಬಾರ್ದು ಸರ್, ಆ ರೀತಿ ಖುಷಿ ಆಯ್ತು. ಕೇವಲ ಹಸು ಒಂದು ಸಾಕಿ ನೀವು ಇಷ್ಟೊಂದು ಇದನ್ನ ಮಾಡ್ಕೊಂಡಿದ್ದೀರಿ ಅಂತ? ಹೌದು ಸರ್, ಸರ್ ನನ್ನ ಮಕ್ಕಳನ್ನ ಓದಿಸ್ತೆ, ನನ್ನ ಮಕ್ಕಳನ್ನ ನಾನು ಹಸು ಸಾಕದ್ಮೇಲೆ ಓದ್ಸಕಾಗಿದ್ದೆ ಸರ್. ಜಮೀನಿಂದ ಆದಾಯ ಏನು ಇಲ್ಲ, ಇವತ್ತಿನ ಲೇಬರ್ ಇದರಲ್ಲಿ ಎಲ್ಲ ತುಂಬಾ ಕಷ್ಟ. ಈಗ ತೋಟ ಮಾಡಿದ್ದೀನಿ ಇನ್ನೂ 2-3 ವರ್ಷ, ಅದರಿಂದ ಏನು ಆದಾಯ ಇಲ್ಲ. ಈ ಹಸುವಿನ ಆದಾಯದ ಬಗ್ಗೆ ಅಂದ್ರೆ ಹಾಲಿನ ಆದಾಯದ ಬಗ್ಗೆ ಏನ್ ಹೇಳ್ತೀರಿ ಸರ್? ಹಾಲಿನ ಆದಾಯ ತುಂಬಾ ಚೆನ್ನಾಗಿದೆ ಸರ್. ನಾವು ಒಳ್ಳೆ ದಾಳಿ ಮಿಶ್ರಣ ಇವೆಲ್ಲ ಕೊಡೋದ್ರಿಂದ ಫ್ಯಾಟ್ ಚೆನ್ನಾಗಿ ಬರುತ್ತೆ, ಡಿಗ್ರಿ ಚೆನ್ನಾಗಿ ಬರುತ್ತೆ, ಅಮೌಂಟು ಜಾಸ್ತಿ ಸಿಗುತ್ತೆ. ಈಗ ನೋಡಿ ಮಿನಿಮಮ್ ಸರ್ 30 ರೂಪಾಯಿ 80 ಪೈಸ ಇದೆ, ನಮಗೆ 33-34 ರೂಪಾಯಿ ಸಿಗುತ್ತೆ ಸರ್. ಅಂದ್ರೆ ಫ್ಯಾಟ್ ಜಾಸ್ತಿ ಇದೆ, ಫ್ಯಾಟ್ ಜಾಸ್ತಿ ಇರೋದ್ರಿಂದ 1 ಪಾಯಿಂಟ್ ಫ್ಯಾಟ್ಗೆ 21 ಪೈಸೆ ಜಾಸ್ತಿ ಆಗುತ್ತೆ ಸರ್. ಅದು ಮಿಷಿನ್ ಅಲ್ಲಿ ಇರುತ್ತಲ್ಲ ಕೌಂಟ್ ಆಗ್ತಾ ಹೋಗುತ್ತೆ. ಮತ್ತೆ 5 ರೂಪಾಯಿಂದ ಇದೆಯಲ್ಲ ಸರ್, ಅದು ಈಗ 6 ತಿಂಗಳಾಯ್ತು ನಮ್ಮ ಸರ್ಕಾರದಿಂದ ಬಂದಿಲ್ಲ. ನಮಗೆ ಸರ್ಕಾರದವರು ಅದೊಂದು ಅಮೌಂಟ್ ನ ತಿಂಗಳ ತಿಂಗಳ ಹಾಕ್ಬಿಟ್ರೆ ರೈತ ಭಾರಿ ಆರಾಮಾಗಿರ್ತಾನೆ ಸರ್. ನಾವು ಅದನ್ನ ನಿರೀಕ್ಷೆಯಲ್ಲಿ ಕಾಯ್ತಾ ಇದೀವಿ, ಏನಾದ್ರು ಕೊಟ್ರೆ ತುಂಬಾ ಒಳ್ಳೇದೆ, ರೈತರಿಗೆ ಒಂದು ಅನುಕೂಲ ಆಗುತ್ತೆ, ಉತ್ತೇಜನ ಆಗುತ್ತೆ ಸರ್. ಅಂದ್ರೆ ತಾವು ಈಗ ಒಂದು ಫ್ಯಾಟ್ ಅನ್ನು ಅದೇ ಲೆವೆಲ್ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದೀನಿ, ಉಳಿದ ರೈತರು ಅದನ್ನ ಯಾವ ರೀತಿ ಮಾಡಿಸಬಹುದು ಅಂತೀರಿ? ಮಾಡಬಹುದು ಸರ್. ಅಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ, ನಿಂದು ಜಾಸ್ತಿ ಅಪ್ಪ, ನಿನ್ಗೆ ವರ್ಕೌಟ್ ಆಗುತ್ತೆ, ನಾವು ಸಸ್ವಲ್ಪ ಮಾಡ್ತಾ ಇದೀವಿ ನಮ್ಗೆ ವರ್ಕೌಟ್ ಆಗಲ್ಲ, ಹಂಗಾಗಿ ನಾನು ಎಲ್ಲ ಹಾಕಕ್ ಆಗಲ್ಲ ಅಂತ ಹೇಳ್ತಾರೆ. ಖರ್ಚಿನ ಬಗ್ಗೆ ಅಂತ ಹೇಳಿದ್ರೆ ಎಷ್ಟು ಖರ್ಚು ಬಿಡಬಹುದು ಸರ್? ನನಗೆ ಒಂದು ತಿಂಗಳಿಗೆ ಸರ್ 40-45 ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್, ಎಲ್ಲ ಹಸು ಸೇರಿ. ಹೌದು. ಮತ್ತೆ ಆದಾಯ ಸರ್ ನನಗೆ ಒಂದು 90,000 ರೂಪಾಯಿ ಬರುತ್ತೆ ಸರ್ ತಿಂಗಳಿಗೆ. ತಿಂಗಳಿಗೆ ಅಂದ್ರೆ ಖರ್ಚು ಕಳೆದ ಆದಾಯನ ಅಥವಾ? ಇಲ್ಲ ಇಲ್ಲ, ಟೋಟಲ್ ಅದರಲ್ಲಿ ಒಂದು 45-50 ಖರ್ಚಾದ್ರೂ ಒಂದು 40ಕ್ಕೆ ಏನು ಮೋಸ ಇಲ್ಲ ಸರ್, ನೆಮ್ಮದಿಯಾಗಿ ಬದುಕಬಹುದು, ಚೆನ್ನಾಗಿದೆ. ಉಳಿದ ರೈತರು ಮಾಡಬಹುದು ಇದನ್ನ, ನಾನು ಸುಮಾರು ಜನಕ್ಕೆ ಸಜೆಷನ್ ಕೊಟ್ಟಿದ್ದೀನಿ, ಮಾಡಿ ಸಣ್ಣ ಪ್ರಮಾಣದಿಂದ ಮಾಡ್ತಾ ಹೋಗಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತೀನಿ ಸರ್. ಈ ಹಾಲನ್ನ ಕೊಟ್ಟು ಒಳ್ಳೆ ಆದಾಯ ಇದೆ ಅಂದ್ರೆ ದಿನಕ್ಕೆ 100 ಲೀಟರ್ ಅಂತ ಹೇಳಿದ್ರಿ, ಬಟ್ ರೈತರು ಯಾಕೆ ಈ ತರ ಮಾಡಲ್ಲ, ಏನು ಅವ್ರಿಗೆ ಏನ್ ತಾವ್ ಹೇಳ್ತೀರಿ ಸರ್? ಇದರಿಂದ ಮಾಡಿದ್ರೆ ತುಂಬಾ ಅನುಕೂಲ ಇದೆ. ಕೆಲವು ರೈತರು ಏನಾಗುತ್ತೆ ಅಂದ್ರೆ ಅವರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಸರ್, ಹಸುಗಳು ಅಂದ್ರೆ ಕಷ್ಟ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಅವ್ ನಿರ್ವಹಣೆ ತುಂಬಾ ಕಷ್ಟ, ಅವ್ಗ ಮೇವು ಜಾಸ್ತಿ ಬೇಕು, ಅವ್ಗ ನೋಡ್ತಾನೆ ಇರಬೇಕು ಅನ್ನೋ ಭಾವನೆ ಅವರಲ್ಲಿದೆ. ಏನು ಇಲ್ಲ ಸರ್, ಸಾಧಾರಣವಾಗಿ ಮಾಡಿದ್ರು ಇವತ್ತು ಈ ಆದಾಯ ತಗಬಹುದು ಸರ್. ಎಲ್ಲಾ ರೈತರು ಆರಾಮಾಗಿ ಇದನ್ನು ಮಾಡಬಹುದು ಅಂತ ನಾನು ಹೇಳ್ತೀನಿ. ಇದನ್ನ ಮಾಡಿದ್ರೆ ಉತ್ತಮ ಅಂತ 100% ಒಳ್ಳೇದಾಗುತ್ತೆ ಸರ್. ಕೇವಲ ಇದನ್ನ ಈ ಕೃಷಿಕರು ಅಂದ್ರೆ ಜಮೀನು ಇದ್ದವ್ರನ್ನೇ ಮಾಡಬೇಕು ಅಂತಾನೋ ಅಥವಾ ಈ ಬೇರೆಯವರು ಮಾಡಬಹುದು ಅಂತ ಸರ್? ಬೇರೆಯವರು ಮಾಡಬಹುದು. ಪಾಪ ಅವ್ರಿಗೆ ಏನಾಗುತ್ತೆ ಅಂದ್ರೆ ಮೇವಿಗೆ ಅದಕ್ಕೆಲ್ಲ ತುಂಬಾ ತೊಂದರೆ ಆಗುತ್ತೆ. ಅಂತಾರಲ್ಲ ಏನಂದ್ರೆ 1-2 ಕಟ್ಕೊಂಡು ಮೇಂಟೈನ್ ಮಾಡಬಹುದು ಸರ್. ಪಾಪ ಅವರು ಮಾಡಬೇಕು ಅಂದ್ರೆ ಇವು ಸ್ವಲ್ಪ ಮೇವಿನ ಇದು ಪ್ರಮಾಣ ಜಾಸ್ತಿ ಇದೆ, ಈ ಒಂದು ಹೆಚ್ಚಪ್ಪು ಇವೆಲ್ಲ ಇದಾವಲ್ಲ, ನಾಟಿ ಹಸುತ್ತರ ಅಲ್ಲ ಸರ್, ಇವು ಮೇವಿನ ಪ್ರಮಾಣ ಜಾಸ್ತಿ ಬೇಕು ಇವಕ್ಕೆ. ಇವ್ ಜಾಸ್ತಿ ಬೇಕು ಅಂದ್ರೆ ನಾವು ಸ್ವಂತ ಜಮೀನ್ ಇದ್ರೆ ಹೆಂಗ ಮೇಂಟೈನ್ ಮಾಡಬಹುದು? ನಾವು ಜಾಸ್ತಿ ನಮ್ ಜಮೀನ್ ಎಲ್ಲ ಇರೋದ್ರಿಂದ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಜಮೀನ್ ಇಲ್ದರೂ ಮಾಡಬಹುದು ಸರ್, ತುಂಬಾ ಒಳ್ಳೇದ, ಅವ್ರಿಗೂ ಒಳ್ಳೇದಾಗುತ್ತೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ ಸರ್. ಈ ಒಂದು HF ಜರ್ಸಿನ ಹೊರಗಡೆ ಬಿಡದೇ ಬಾರ್ದ ಅಂತ ಬಿಡಲ್ವ ತಾವು? ಇಲ್ಲ ಸರ್, ನಾನು ಹೊರಗಡೆ ಎಲ್ಲೂ ಬಿಡೋದಿಲ್ಲ ಸರ್. ಸರ್ ಹೊರಗಡೆ ಬಿಡಕ್ಕೆ ಜಾಗ ಇಲ್ಲ, ಒಂದು ಮೇಯ್ಸಕ್ಕೆ ಜಾಗ ಎಲ್ಲೂ ಇಲ್ಲ, ಎಲ್ಲ ಜಮೀನು ತೋಟಗಳಿದಾವೆ. ಹಾಗಾಗಿ ನಾನು ಮುಂಚಿಂದನು ಮನೇಲಿ ಕಟ್ಟೆ ಮೇಯಿಸ್ತಾ ಇದ್ದೀನಿ ಸರ್. ಈ ಹಸುಗಳಿಗೆ ಗಾಳಿ ಬೆಳಕು ಬೇಕು, ಸೂರ್ಯನ ಶಾಖನೂ ಬೇಕು, ಅದಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಸರ್? ಗಾಳಿ ಬೆಳಕೆಲ್ಲ ಬರುತ್ತೆ, ಸೂರ್ಯನ ಶಾಖಕ್ಕೋಸ್ಕರ 1-2 ಅವರ್ ಹೊರ ಕಟ್ತೀವಿ ಸರ್. ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಿದ್ದಂಗಲೇ ನಾವು ಒಳಗೆ ಕಟ್ತೀವಿ. ಒಟ್ಟಲ್ಲಿ ಅದನ್ನ ಯಾವ ರೀತಿ ನಿರ್ವಹಿಸ್ತೀರಾ ಅದರ ತಕ್ಕನಾಗಿ ತಮಗೆ ಆದಾಯ ಕೂಡ ಹೆಚ್ಚುತ್ತೆ. ಹೌದು ಸರ್, ನಾವು ಎಷ್ಟು ಶ್ರಮ ಪಟ್ಟು ಅದನ್ನ ಎಷ್ಟು ನಾವು ನಿರ್ವಹಣೆ ಮಾಡ್ತೀವಿ ಅಷ್ಟೇ ಆದಾಯ ಇದೆ. ಹಸು ಸಾಕೋದು ಒಂದಲ್ಲ, ಅದರದ್ದು ಒಂದು ಕಾಯಿಲೆಗಳ ಬಗ್ಗೆನೂ ನೋಡಬೇಕು. ಯಾವ್ಯಾವ ಕಾಯಿಲೆ ಬರಬಹುದು ಹಸುಗಳಿಗೆ, ಅದನ್ನ ಯಾವ ರೀತಿ ಮುಂಜಾಗ್ರತಾ ಕ್ರಮವಾಗಿ ನಾವು ನೋಡ್ಕೋಬೇಕು ಅಂತ ರೈತರಿಗೆ ತಾವೇನು ಹೇಳ್ತೀರಿ ಸರ್? ಫಸ್ಟ್ ಕೆಚ್ಚಲು ಬಾವೆ ಮೇನ್ ಸರ್, ಅದು ಇಮ್ಮಿಡಿಯೇಟ್ ಬರುವಂತ ಕಾಯಿಲೆ ಅದು. ಅದು ಬಂತು ಅಂದ್ರೆ ತುಂಬಾ ಕಷ್ಟ. ಒಂದು ವಾರ 15 ದಿನಗಟ್ಟಲೆ ಹಾಲು ಪ್ರಾಬ್ಲಮ್ ಆಗ್ಬಿಡುತ್ತೆ. ಏನಕ್ಕೋಸ್ಕರ ಬರುತ್ತೆ ಅಂತೀರಾ ಅದು? ಸರ್, ಅದು ನನ್ನ ಅನುಭವದಲ್ಲಿ ಈ ಮೇವ್ನ ಇವತ್ತು ಒಂದು ಮೇವ್ ಹಾಕಿರ್ತೀವಿ, ನಾಳೆ ಇನ್ನೊಂದು ಮೇವ್ ಹಾಕ್ತಿವಿ, ಮೇವ್ ಡಿಫ್ರೆನ್ಸ್ ಆದಾಗ ಬರುತ್ತೆ, ತಿಂಡಿ ಡಿಫ್ರೆನ್ಸ್ ಆದಾಗ ಬರುತ್ತೆ, ಆಮೇಲೆ ಈ ಕೊಟ್ಟಿಗೆ ಕ್ಲೀನ್ ಇಲ್ಲ ಅಂದ್ರೆ ಅದರಿಂದ ಬರುತ್ತೆ ಸರ್. ತಿಂಡಿ ಮತ್ತೆ ಮೇವು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಏನೇನ್ ಹಾಕ್ತಾರೆ ರೈತರು ಅಂತ ಅಂದ್ರೆ, ರೈತರು ಒಂದ್ಸಲ ನಂದಿನಿ ಫೀಡ್ಸ್ ಹಾಕ್ತಾರೆ, ಅದು ಸಪ್ಲೈ ಇಲ್ಲ ಅಂತೇಳಿ ಬೇರೆ ಕಡೆ ತಗೊಂಬಂದು ಹಾಕ್ತಾರೆ. ಅವಾಗ ಅವೆರಡಕ್ಕೂ ಡಿಫ್ರೆನ್ಸ್ ಆದಾಗ ಅದು ಕೆಚ್ಚಲು ಬಾವು ಇಮಿಡಿಯೇಟ್ ಆಗಿ ಬರುತ್ತೆ ಸರ್. ಮತ್ತೆ ದನಿ ಮನೆನೂ ಭಾರಿ ಕ್ಲೀನ್ ಆಗಿರ್ಬೇಕು. ಯಾವ ತರ ಇರಬೇಕು ಅಂತೀರ ಸರ್? ದನಿ ಮನೆ ನಾವು ಯಾವಾಗ್ಲೂ ಶುಚಿಗೊಳಿಸ್ತಾ ಇರ್ಬೇಕು ಸರ್. ಈಗ ಅದು ಗಂಜಲ ಒಯ್ದಿತ್ತೆ, ಸಗಣಿ ಹಾಕುತ್ತೆ, ಆದಷ್ಟು ನಾವು ಒಂದು 2 hours 3 hours ನಾವು ತೆಗಿಬೇಕು ಸರ್ ಅದನ್ನ. ಇಲ್ಲಾಂದ್ರೆ ಅವು ಏನ್ ಮಾಡ್ತವೆ ಅಂದ್ರೆ ಅದ್ರ ಮೇಲೆ ಮಲ್ಕೊಳ್ತವೆ, ಅದರಲ್ಲಿರೋ ವೈರಸ್ಗಳು ಚೆಸ್ಟ್ ಅಲ್ಲಿ ಹೋಗ್ಬಿಟ್ಟು ಕೆಚ್ಚಲು ಬರೋ ಇದು ಜಾಸ್ತಿ ಸರ್. ಈ ಒಂದು ಹಸುಗಳು ಸಾಕಿದಾಗ ಜೊತೆಗೆ ತಮಗೆ ಗೊಬ್ಬರ ಕೂಡ ಸಿಗುತ್ತೆ, ಅದ್ರದ್ದು ಅದನ್ನ ಏನ್ ಮಾಡ್ತೀರಾ ಸರ್? ಗೊಬ್ಬರದಲ್ಲಿ ನಾನು ನನ್ನ ಇದರಲ್ಲಿ 18 load ಗೊಬ್ಬರ ಆಗಿದೆ ಸರ್ ನಂದು. ಒಂದ್ ವರ್ಷಕ್ಕೆ ನಾನೊಂದು 5 load ನನ್ನ ತೋಟ ಕೊಟ್ಕೊಂಡೆ, 13 loadನ ಮಾರ್ದೆ ಸರ್. ಅದರಲ್ಲೂ ಕೂಡ ಆದಾಯ ಬರ್ತಿದೆ? ತುಂಬಾ ಆದಾಯ ಸರ್. ನಾನು 8,000 rupees 1 loadನಂತೆ 13 load ಮಾರಿದ್ದೀನಿ ಸರ್. ಅಂದ್ರೆ ಗೊಬ್ಬರದ್ದು ಹುಲ್ಲಿಗೂ ಮೇಂಟೈನ್ ಆಗುತ್ತೆ ಸರ್. ನಾವೇನು ಹುಲ್ಲು ಪರ್ಚೇಸ್ ಮಾಡ್ತೀವಿ ಅದಕ್ಕೂ ಅದಕ್ಕೂ ಮತ್ತೆ ನಮ್ ತೋಟ ಕೊಡದೆ ಫ್ರೀ ಆಗುತ್ತೆ. ಒಟ್ಟಲ್ಲಿ ಹಸು ಸಾಕೋದ್ರಿಂದ ಇಷ್ಟೆಲ್ಲ ಉಪಯೋಗಗಳು? 100% ಸರ್, ಹಸುಗಳಿಂದ ತುಂಬಾ ಅನುಕೂಲ ಇದೆ ಸರ್. ಮತ್ತೆ ಸರ್, ಹಸು ಕೆಲಸ ಮಾಡ್ತಾ ಇರೋಂತ ಮನುಷ್ಯನ್ಗೆ ಒಂದು ಜ್ವರ ಬರೋದಿಲ್ಲ, ಒಂದು ಕೆಮ್ಮು ಬರೋದಿಲ್ಲ, ಭಾರಿ ಆರೋಗ್ಯವಾಗಿರ್ತಾನೆ ಸರ್. ಅದ್ರ ಗಂಜಲದ ವಾಸನೆಗೆ ಅದಕ್ಕೆ ನಿರ್ದೇಶನ ನಾನೇ ಸರ್. ಈಗ ನಾನು 7, 8, 9 ವರ್ಷದಿಂದ ಸರ್ ನನ್ ಒಂದ್ ಜ್ವರ ಬಂದಿಲ್ಲ. ನಾನು ಅದ್ರ ಜೊತೆಲೆ ಇರೋದ್ರಿಂದ ಒಂದು ಜ್ವರನೂ ಸತ ಇಲ್ಲ, ಒಂದ್ ತಲೆನೋವು ಇಲ್ಲ, ಏನಿಲ್ಲ ನೋಡಿ ಸರ್. ಈ ತಮ್ಮ ಒಂದು ಈ HF ಜರ್ಸಿಗೆ ಈ ನಾಟಿ ಹಸುಗಳನ್ನು ಹೋಲಿಸ್ಕೊಂಡ್ರೆ ಏನ್ ಅನ್ಸುತ್ತೆ ತಮ್ಗೆ? ಅದನ್ನು ಸಾಕಬೇಕೋ ಸಾಕಬಾರದು? ಇತ್ತೀಚಿನ ದಿನಗಳಲ್ಲಿ ನಾಟಿ ಹಸುಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಸರ್. ಅಂದ್ರೆ ನಾಟಿ ಹಸುಗಳು ತುಂಬಾ ಒಳ್ಳೇದೇ, ಬಟ್ ಆದ್ರೆ ಖರ್ಚು ಜಾಸ್ತಿ ಬರುತ್ತೆ, ಹಾಲು ಕಡಿಮೆ ಕೊಡ್ತವೆ ಸರ್. ಇವು 10 liter ಕೊಟ್ರೆ ಅವು 2 liter ಕೊಡಲ್ಲ. ಈ ಹೊರ ರಾಜ್ಯಗಳಿಂದನೂ ಹಸುನ ತಗೋತಾ ಇದಾರೆ ಇತ್ತೀಚೆ ಈ ಕಡೆ ಭಾಗದಲ್ಲಿ, ಅಂದ್ರೆ ಗುಜರಾತಿಂದ ಹಸುಗಳನ್ನ ತಗೊಳ್ಳೋದು ಅಂತ. ಅವ್ರಿಗೆ ತಾವೇನ್ ಹೇಳ್ಕೊತೀರಾ ಸರ್? ಒಂದು ನಾವು ನನ್ನ ಅನುಭವದಲ್ಲಿ ಹೊರಗಡೆಯಿಂದ ಹಸುಗಳು ತಂದ್ರೆ ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಸರ್. ಅವು ಇಲ್ಲಿ ನಮ್ಮ ವಾತಾವರಣಕ್ಕೆ ನಾವು ಹೊಂದ್ಕೊಳ ಅಂತ ಹಸುಗಳು ತಂದು ನಾವು ಮಾಡ್ಬೇಕು ಸರ್. ಅಲ್ಲಿ 20 liter ಕೊಡುತ್ತೆ ಅಂದ್ರೆ ಇಲ್ಲಿ ನಾವು 20 liter ಕರಿಯಕ್ ಆಗೋದಿಲ್ಲ ಸರ್. ಹಾಗಾಗಿ ನಾವು ನಮ್ಮ ಒಂದು ಲೆವೆಲ್ಗೆ ಇಲ್ಲೇ ಸುತ್ತಮುತ್ತ ನೋಡಿ ನಾವು ತಗೊಂಡು ನಾವು ಮೇಂಟೈನ್ ಮಾಡೋದು ಭಾರಿ ಒಳ್ಳೇದು ಸರ್. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅನ್ನಂಗೆ ನಾವು ದೂರದ್ನ ನಾವು ಯೋಚನೆ ಮಾಡಬಾರ್ದು. ರೈತರು ಯಾಕಂದ್ರೆ ಮಾಡ್ತಾರೆ, ಹೊರರಾಜ್ಯದಿಂದ ತರಿಸ್ಕೋತಾರಲ್ಲ, ಏನಕ್ಕೋಸ್ಕರ? ಅದು ಆಸೆ ಸರ್. ಈಗ ಏನಾಗುತ್ತೆ ಅಂದ್ರೆ ಮಧ್ಯವರ್ತಿಗಳು 20 liter ಕೊಡ್ತವೆ, 30 liter ಕೊಡ್ತವೆ, ಒಂದಸು ನೀವು ಸಾಕ್ತಾ ಇರೋದು 5 liter ಕೊಡುತ್ತೆ, 6 liter ಕೊಡುತ್ತೆ. ನೀವು 5 ಹಸು ಸಾಕದ್ನ ಇದು ಒಂದಸು ಸಾಕಿದ್ರೆ ಸಾಕು, ಖರ್ಚು ಕಡಿಮೆ ಆಗುತ್ತೆ ಅಂತ ಅವರಿಗೆ ಮೈಂಡ್ ವಾಶ್ ಮಾಡ್ತಾರೆ. ಹಾಗಾಗಿ ಜನ ಅಲ್ಲದನ್ನ ಇಷ್ಟಪಡ್ತಾರೆ, ತಂದ ಮೇಲೆ ಅನುಭವಿಸಿ ಸುಮ್ಮನೆ ಆಗ್ಬಿಡ್ತಾರೆ. ಅಂದ್ರೆ ಅದು ಖರ್ಚು ಜಾಸ್ತಿ ಅಂತೀರ? ಹೌದು, ಖರ್ಚು ಜಾಸ್ತಿ ಸರ್. ಯಾವ ತರ ಅಂತೀರಿ ಈ ಒಂದು ಮೇಂಟೆನೆನ್ಸ್ಗೂ? ಅದ್ರ ಆ ಹಸು ಸರ್, ಅವು ಅಲ್ಲೇ ಹಸುಗಳು ಇಲ್ಲೇ ವಾತಾವರಣಕ್ಕೆ ಯಾವುದೇ ಕಾರಣಕ್ಕೂ ಹೊಂದ್ಕೊಳ್ಳಲ್ಲ ಸರ್. ಅಲ್ಲಿಂದ ತರೋಂತ ಹಸುಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಹೊಂದ್ಕೊಳ್ಳಲ್ಲ, ಅಮೌಂಟ್ ಕಡಿಮೆ ಆಗುತ್ತೆ. ನಿರ್ವಹಣೆ ಯಾವ ತರ ಮಾಡ್ತಾರೆ? ಅದ ಆ ಹಸುಗಳ ನಿರ್ವಹಣೆಗೂ ಇದಕ್ಕೂ ಏನ್ ವ್ಯತ್ಯಾಸ ಸರ್? ಅದು ತುಂಬಾ ಖರ್ಚು ಜಾಸ್ತಿ ಬರುತ್ತೆ, ಇದು ನೀವು ಒಂದು ಕಡಿಮೆ ಆದ್ರೂ ನಡೆಯುತ್ತೆ ಸರ್. ನನ್ನ ಅನುಭವದಲ್ಲಿ 8-10 liter ಕೊಡುವಂತ ಹಸು ಒಳ್ಳೆ ಹಸು ಸರ್. ಸುಮ್ಮನೆ ಕೆಲವರು ಮಧ್ಯವರ್ತಿಗಳು ಹೇಳ್ತಾರೆ 15 liter ಕೊಡುತ್ತೆ, 20 liter ಕೊಡುತ್ತೆ ಅಂತ, ಅವೆಲ್ಲ ಸುಳ್ಳು ಸರ್. ನನ್ನ ಅನುಭವದಲ್ಲಿ ಅವು ಸುಳ್ಳು ಸರ್. 8-10 liter ಕೊಡುವಂತ ಹಸು ಭಾರಿ ಆರೋಗ್ಯವಾದ ಹಸು, ಒಳ್ಳೆ ಹಸು ಸರ್. ನಿಮ್ಮಲ್ಲಿರ್ತಕ್ಕಂತ ಹಸುಗಳು ಒಂದೊಂದು ಎಷ್ಟು ಲೀಟರ್ ಕೊಡುತ್ತೆ ಸರ್? ಸರ್, ನಂದು ನನ್ನ ಹತ್ರ ಇರೋ 8-10 liter ಸರ್ ಮಿನಿಮಮ್. ಮಿನಿಮಮ್ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಈ ಆ ಲೆವೆಲ್ ಅಲ್ಲಿ ಹೋದ್ರೆ ಮಾತ್ರ ಸರ್ ಹೈನುಗಾರಿಕೆ ಅಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ. ಮತ್ತೆ ವರ್ಷದಲ್ಲಿ ಎಲ್ಲಾ ಕಾಲದಲ್ಲೂ ಹಸುಗಳನ್ನ ನಾವು ಹಾಲ್ನ ಹಾಕ್ತಾ ಇದ್ರೆ ಮಾತ್ರ ನಾವು ಇವತ್ತು ಹೈನುಗಾರಿಕೆಯಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಸರ್. ಏನಾಗುತ್ತೆ ಅಂದ್ರೆ 4 ತಿಂಗಳು ಹಾಲು ಕೊಡ್ತವೆ, ಇನ್ 4 ತಿಂಗಳು ಕೊಡೋದಿಲ್ಲ, ಅವಾಗ ಭಾರಿ ಕಷ್ಟ ಆಗುತ್ತೆ. ಅದಕ್ಕೆ ನಾವೊಂದು ಪ್ಲಾನ್ ಮಾಡ್ಕೋಬೇಕು ಸರ್. ಈಗೊಂದು ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಲಾಭ ಗಳಿಸಿದ ರೈತರಾದ ಭದ್ರಾವತಿ ತಾಲೂಕು ಹೆಬ್ಬಂಡಿಯ ಎಸ್ವಿ ಸೋಮಶೇಖರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HM ಮಹೇಶ್.